ಬಾಳ ಸರನಸ್ತು ಉಚ್ಚಿ ಅವಾಜಿ ಚರ್ತಕೀನ ಮುಜಾಲಮ ಜನನ ಖೂಬ ಮಹಾರಾಂದೆ ತರ ಯಾದಿಗೆ ಟೋಲಶ್ಮ ಜನ ಕೌಮ ಯಾರ ಇನ್ಸಾಫ್ರ ಸರೌಕ್ರ ದೆ ಧರ್ಮ ಇನ್ ಕ್ರಂತ ಮೆ ಮಸಿ ಸಮಯನ ತುಮತುನು ಪಿಪಾರಾಂದೆ ಜನನ ಸಮುಂಕಲಿ ತವಲಿ ನರಸಿನ ತೋರುಸ್ತರ್ ಗುಶಾರೇಕ್ರಿ ಸೋಪವೀನ ತುಲ್ಕಿ ಶ್ರೀ ನಿಸ್ತಾ ಕಲಿ ತಸಕನ ದರ್ ಸಮಾನು ಪರ್ವ ಮಕ್ರ ಜನ ನರ ಶಲಿ ವನೆ ತರ್ಪ ಶಿಶುಮಾರ್ ಕಲಿ ನರಾತ್ಲ ಯಾರ ಪಸರುಸ್ತರ ಗೋರಾ ತಡೀರಿ ಚಡಲಿ ದೀನ ರಾಕಯೌಲು ಗೇ ನೂರಿ ನಸ್ಕಮ ಬಸ್ಕ ಸಿರ್ಗಟೇ ನೂರಿ ನಸ್ಕಮ ರಾಕಯೌಲು ಗೇ ನೂರಿ ನಸ್ಕಮ ಬಸ್ಕ ಸಿರ್ಗಟೇ ನೂರಿ ನಸ್ಕಮ ಸಮಾಲಂ ಲಿಚಿ ಪಾಲ ಕಚಿ ಪಿಸರು ಲಗೋಮೂಲು ಮೇಲಿ ಬೇರ ಶಕನ್ ಸತಿ ಕವಿನ ಲಕ್ನೋ ಕರ್ಬವರ್ ಬಸೇಸಂ ಕಶಾಲೆಲ ಸಮತ್ ಜುನ್ ಮಲ್ಗ ಋಷಿನ ದಗ ಕಾರುಣ ಕಿಸ್ಮತಿ ಮಯನ್ ಪಿಯೋ ಶಿವ ಕಬಲ್ ಚರಶೀನ ದಯ ನರೇ ನರ ಊರ್ಯಸ್ಕಿ ನ್ಯಾಸ್ತ ಪಾದ್ರು ತನ್ನಲ್ಲೆ ಲಾಗು ತರ್ತಸೀನ ಬಿಲ್ತು ನ ಪಾರ್ಶಿ ಸದಿ ಪಾತ್ರಂ ಪಯಾರ ನ ತೇರ ಲವೋರು ಲಗವನ ತಕುಕಂ ಸೇಕ್ರ ಪಲಿ ಜೋಡಿ ಸದಾಶ್ಲಿ ದಲೆ ಜೋಳೈ ಜೋಳ ಕಳಿ ಪದರ್ಸಿ ದಾಹ ಲಗ್ದ ಕಂಕಲಿ ದೇ ಚಿತಿರಾಸಿ ದಾಹ ಲಗ್ದ ಕಂಕಲಿ ದೇ ಚಿತಿರಾಸಿ ಶರಾಬ್ಯಾನ್ವಿ ಸುಕ್ಷರ್ ಸ್ಯಾನ್ವಿ ಸುಕಾಶಕಾನ್ವಿ ತಿರ್ಗಿ ತನ್ನ ಶೇಕವೀನ ಮಾಲ ಪಸ್ತರ್ ಗೋತಿ ಸೇರಾಕ ಜಾನ ನಸ್ತ ತರ್ಗಿ ಮಿಟೀರಿ ಹೋಗಿ ದೀನ ನನ್ನಿ ಕಪ್ಪಸರ್ಗೆ ಖುಷಾದೆ ಜಿನೆ ಪಸ್ರು ಮಂಗುಲು ಸಲಾಮೋನ ತಯಾರಿಯ ತುನಾರ ಪಸ್ತ ಮದ ಗಮುನು ಲೋಕವು ಪಚಡ ಶುಮ ತಿರ ತಲಾ ಶಟು ಪಕ್ರೌಳ ಸಮಾಪ ಸ್ಪಿನ ಜುಳಿ ಕಿ ಚಂಚಲು ಸಮಾಜಾನ ಪೋಕ್ತೆ ಮುಲಾಕ್ರಿ ಬೇಗ ಪಪೋಕಿ ಮಿಲಿದ ಚಿಶರ ಸ್ಕೀನ ಉಸ್ಕರ ಸೇನು ಅಂತೆ ಶವೇ ಪತೋರು ಸಣ್ಣು ಿಸ್ಪಿನು ಲಗೀತನ ದಾಲಿ ಬನಿ ಹೂಯು ನ ಪ್ರೀತ ಚಿಸಂಗರ ಶಿದಾಸಿ ಮಾಯ ಚಿಸಮ ராக்கையும் லுகே நூறு நஸ்கமா பஸ்க சிறுகட்டே நூறு நஸ்கமா ராக்கையும் லுகே நூறு நஸ்கமா பஸ்க சிறுகட்டே நூறு நஸ்கமா ಮಕ್ಕಳ ಮಾ چې تارا ته کتلی سکادار چپن سراغلې یما پمبا دی ورته مين بل کړو اوس دې سوي سرګن کریت پوسونا ورته په خاورو کې لوګړې کم د پو پلو نه دي جانا نه سکولو ما سنمستا هش ګانډي سرو خانکڑا ما پورا چوڑائی چوڑا کڑی پتر سی تا حلق تکم کلی دیں چیزی رازی پورا چوڑائی چوڑا کڑی پتر سی تا حلق تکم کلی دیں چیزی رازی تا حلق تکم کلی